ಅದಕ್ಕೆ ನಾವು ಇಂಗ್ಲೀಷ್ನ ರೇಜ್ ಬೆಡ್ ಅಂತ ಹೇಳ್ತೀವಿ, ಮಾಡಿ ಡ್ರಿಪ್ ಮುಖಾಂತರವಾಗಿ ಉಳ್ಳಾಗಡ್ಡಿ ಬೆಳೀತಕ್ಕಂಥ ಒಂದು ತಾಂತ್ರಿಕತೆ ಇವತ್ತು ಪ್ರಚಲಿತ ಆಗ್ತಾ ಇದೆ. ಇದೇನು ನಮಗೆ ಅನುಕೂಲ ಅಂತ ನೀವು ತಾವು ಕೇಳ್ಕೋಬೋದು. ಹೆಚ್ಚು ಹೆಚ್ಚು ಸಮವಾಗಿ ಪೋಷಕಾಂಶಗಳನ್ನು ತೆಗೆದುಕೊಂಡು ಭಾಳ ಉತ್ಕೃಷ್ಟವಾಗಿ ಹೆಚ್ಚಿನ ಗಾತ್ರದಲ್ಲಿ ಬರ್ತಕ್ಕಂಥ ಒಂದು ತಂತ್ರಜ್ಞಾನಪ್ಪ ಅಂತಂದ್ರೆ ಈ ಡ್ರಿಪ್ ಮುಖಾಂತರವಾಗಿ ಹನಿ ಹನಿ ನೀರಾವರಿ ಮುಖಾಂತರವಾಗಿ ಉಳ್ಳಾಗಡ್ಡೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಇನ್ನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಇತ್ತಿತ್ತಲಾಗಿ ತಾವು ತೋಟಗಾರಿಕೆ ಮೇಳಕ್ಕೆ ಬಂದರೆ ತಾವು ನೋಡ್ಬೋದು. ಇವತ್ತು ನಾವು ಮಲ್ಚಿಂಗ್ ಅಂತ ಹೇಳ್ತಾ ಇದ್ದೀವಿ, ಮಲ್ಚಿಂಗ್ ಅಂತ ತಮಗೆ ಗೊತ್ತಿದೆ, ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಸಹಿತ ಉಳ್ಳಾಗಡ್ಡಿ ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಈಗ ನಾನು ತಂತ್ರಜ್ಞಾನ ಹಂಚಿಕೋಬೇಕಪ್ಪ ಅಂತಂದ್ರೆ ಇಸ್ರೇಲ್ ದೇಶಕ್ಕೆ ಹೋದಾಗ ಅಲ್ಲಿ ತಂತ್ರಜ್ಞಾನಗಳನ್ನು ನಾವು ಅಳಿಕೆ ಮಾಡಲಿಕ್ಕೆ ಭಾಳಷ್ಟು ಸಾಧ್ಯತೆ ಇದೆ. ನಾನು 5-6 ವರ್ಷದಲ್ಲೇ ಒಂದು ಪ್ರಾತ್ಯಕ್ಷತೆಯನ್ನು ಕೈಕೊಂಡ್ವಿ, ಭಾಳ ಯಶಸ್ವಿಯಾದ ಪ್ರಾತ್ಯಕ್ಷತೆಗಳನ್ನು ಇಲ್ಲಿ ಕೈಕೊಂಡ್ವಿ. ಏನಪ್ಪ ಅಂದರೆ ಉಳ್ಳಾಗಡ್ಡೆಯನ್ನು ಈ ಡ್ರಿಪ್ ಮುಖಾಂತರ, ಅದಕ್ಕೆ ಇಂಗ್ಲೀಷ್ನಾಗ ಫರ್ಟಿಗೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ರಸಗೊಬ್ಬರಗಳನ್ನು ರಸಾವರಿಗಳನ್ನು ಮತ್ತು ಈ ಡ್ರಿಪ್ಪಿನ ಮುಖಾಂತರ ಕೊಟ್ಟಾಗ ಗಾತ್ರಗಳಲ್ಲಿ ದೊಡ್ಡ ಸೈಜಷ್ಟು ದೊಡ್ಡ ಗಾತ್ರದ ಉಳ್ಳಾಗಡ್ಡೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಮತ್ತು ಅದರಿಂದ ಏನು ಕಟಾವಿಗೆ ಒಂದೇ ಸಮತಟ್ಟವಾಗಿ ಕಟಾವಿಗೆ ಬರಲಿಕ್ಕೆ ಸಾಧ್ಯತೆ ಇದೆ, ಅಷ್ಟು ರೋಗ ರುಜಿನಗಳ ಹೌಳಿ ಎದ್ದು ಕಾಣಿಸೋದಲ್ಲ. ಅದಕ್ಕೆ ಈ ತಂತ್ರಜ್ಞಾನಗಳನ್ನು ರೈತ ಬಾಂಧವರು ಅಳಿಸ್ಕೊಳ್ಳಿಕ್ಕೆ ಈ ಮೂಲಕ ತಮಗೆ ಕರೆ ಕೊಡ್ತಾ ಇದ್ದೀನಿ. ಇನ್ನು ತಮಗೆಲ್ಲ ಗೊತ್ತಿದೆ ಇದರಲ್ಲಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಭಾಳ ಮಂದಿ ರೈತರು ಏನು ಮಾಡ್ತಾಯಿದ್ದಾರಪ್ಪ ಅಂತಂದರೆ ಉಳ್ಳಾಗಡ್ಡಿ ಬೆಳೆದ ತಕ್ಷಣ ಆ ಮಳೆ ಆದ ತಕ್ಷಣ ಕಸ ತೆಗೆದು ಒಂದು ದೊಡ್ಡದಾಗಿಬಿಡ್ತೈತಿ, ಜೇಕ್ ಅಂತಕ್ಕಂಥದ್ದು. ಭಾಳಷ್ಟು ರೈತರಿಗೆ ಇದು ಭಾಳ ರೈತರ ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದರೆ ನಾವು ಇವತ್ತು ನವಲಗುಂದ, ನರಗುಂದ, ಗದಗ, ಧಾರವಾಡ ಮತ್ತು ಬಾಗಲಕೋಟೆ ಮತ್ತು ವಿಜಯಪುರ ಒಂದು ಕರಿಮಣ್ಣಿನಲ್ಲಿ ನೋಡಿದ್ರೆ ಅಂದರೆ ಭಾಳ ಮಂದಿ ರೈತರು ಉಳ್ಳಾಗಡ್ಡಿ, ಹತ್ತಿ, ಮೆಣಸಿನಕಾಯಿ ಕೂಡ ಬೆಳೀತಾ ಇದ್ದಾರೆ. ಇದು ಯಾವಾಗ ನಮ್ಮ ಪೂರ್ವಜಕರೊಂದು ಕೊಟ್ಟಂಥ ಒಂದು ಅಗ್ರೋನಾಮಿಕಲ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ವಿ. ಅಲ್ಲಿ ಏನಾಗ್ತಾಯಿದೆಯಪ್ಪ ಅಂದರೆ ಕಪ್ಪು ಮಣ್ಣಿನಲ್ಲಿ ಈ ಕಳೆ ನಿಯಂತ್ರಣ ಮಾಡೋದು ಭಾಳ ಕಷ್ಟ ಆಗಿಬಿಡ್ತೈತಿ. ಯಾಕಂದ್ರೆ ಆ ಕಾಲಕ್ಕೆ ಸಕಾಲದಲ್ಲಿ ರೈತರಿಗೆ ಈ ಯಾರೂ ಒಂದು ಕಾರ್ಮಿಕರು ಸಿಗೋದಿಲ್ಲ, ಕಸದ ಹಾವಳಿ ಹೆಚ್ಚಾಗಿ ಹೆಚ್ಚು ಹೆಚ್ಚು ರೋಗಗಳು ಆವರಿಸಿಕೊಂಡು ಬೆಳೆಯಲ್ಲಿ ಭಾಳಷ್ಟು ನಷ್ಟವಾಗ್ತಾ ಇದೆ. ಅದಕ್ಕೆ ರೈತ ಬಂದವರು ಸ್ವಲ್ಪ ಇವತ್ತು ಈ ವೀಡಿಸೈಡ್ಸ್ ಅಂತಕ್ಕಂಥದ್ದು ಕಳೆ ನಿಯಂತ್ರಣದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಭಾಳ ಮಂದಿ ರೈತರು ಏನು ಮಾಡಿಬಿಡ್ತಾರೆ, ಬಿತ್ತಿದ ತಕ್ಷಣ ಕಳೆ ನಿಯಂತ್ರಣ ಮಾಡೋಕ್ಕೆ ಮರೆತು ಬಿಡ್ತಾರೆ. ಅದು ಆಗೋದು 15-20 ದಿವಸಕ್ಕೆ ಕಳೆ ಬಂದ ತಕ್ಷಣ ವಿಚಾರ ಮಾಡಲಿಕ್ಕೆ ಬರುತ್ತಾರೆ. ಅದನ್ನು ಎಂದೂ ರೈತ ಬಾಂಧವರು ಮಾಡಬಾರ್ದು. ಯಾವತ್ತಲೂ ನಾವು ಬಿತ್ತಿದ ಮರುದಿವಸನೇ ಕೆಲವು ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ತಾವು ದಯವಿಟ್ಟು ಬರ್ಕೋಬೇಕು. ಯಾಕಂದ್ರೆ ಭಾಳ ಮುಖ ಪೆಂಡಿ ಮಿತ್ಲಿ ಅಂತಕ್ಕಂಥದ್ದು, ಪ್ರತಿ ಒಂದು ಲೀಟರ್ ನೀರಿಗೆ 4 ಮಿಲಿ ಲೀಟರ್ ಪೆಂಡಿ ಮಿತ್ಲನ್ನು ತಾವು ಮಣ್ಣಿನಲ್ಲಿ ತೇವಾಂಶವನ್ನು ನೋಡಿ ಸಿಂಪರಣೆ ಮಾಡಿದಾದರೆ ಯಾವುದೇ ಕಸ ಕಡ್ಡಿಗಳು ಬರುವುದಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಇವನ ಸಸಿ ಮಡಿಗಳನ್ನು ಮಾಡಿ ತಾವು ಬಿತ್ತನೆ ಮಾಡಿದಲ್ಲಿ, ಅಂದರೆ ಸಸಿ ಮಡಿಗಳನ್ನು ಮಾಡಿ ನಾಟಿನೇ ಮಾಡಿದಂತಂದ್ರೆ ಅಲ್ಲೇ ಒಂದು 2 ಲೀಟರ್ ಬ್ಯೂಟಾಕ್ಲೋರ್ ಅಂತ ಸಿಗ್ತಕ್ಕಂಥದ್ದು ವಿಡಿಸೈಡನ್ನು 1,000 ಲೀಟರ್ನಲ್ಲಿ ಕರಗಿಸಿ ಸಿಂಪರಣೆ ಮಾಡಿದ್ರಪ್ಪ ಅಂತಂದ್ರೆ ಅದು ಸಿಸ್ಟಮಿಕ್ ಅಂತ ಹೇಳ್ತೀವಿ, ಅದು ಕಳೆ ನಿಯಂತ್ರಣ ಅಷ್ಟೇ ಮಾಡುತ್ತೆ, ಉಳ್ಳಾಗಡ್ಡಿಗೆ ಏನೂ ಮಾಡೋದಲ್ಲ, ಯಾವುದೇ ಥರದ ಹಾನಿ ಮಾಡ್ತಾ ಇಲ್ಲ. ಇವುಗಳನ್ನು ತಿಳ್ಕೋಬೇಕು. ಇನ್ನು ಇಲ್ಲ ನಾವು ಮಿಶ್ರ ಬೆಳೆಯಾಗಿ ನಾವು ಇವತ್ತು ಉಳ್ಳಾಗಡ್ಡಿ ಮೆಣಸಿನಕಾಯಿ ಬೀಜಗಳನ್ನು ಬಿತ್ತೀವಿ ಭೂಮಿಯಲ್ಲಿಯಪ್ಪ ಅಂತಂದ್ರೆ ಅದಕ್ಕೆ ರೈತ ಬಂದರು ಬಿತ್ತಿದ ಮರುದಿವಸದಲ್ಲಿ, ಮರುದಿವಸ 24 ಗಂಟೆಯಲ್ಲಿ ಹಸಿ ಇದ್ದಲ್ಲಿ ತಾವು ದಯವಿಟ್ಟು 3.3 ಲೀಟರ್ಸ್ ಇರ್ತಕ್ಕಂಥ ಈ ಪೆಂಡಮಿತ್ಲನ್ನು 1,000 ಲೀಟರ್ನಲ್ಲಿ ಕರಗಿಸಿ ಸಿಂಪರಣೆ ಮಾಡಿದ್ರಪ್ಪ ಅಂತಂದರೆ ಇದು ಯಾವುದೇ ಕಳೆಗಳಲ್ಲಿ ಕಾಣಿಸೋದಿಲ್ಲ, ಕಳೆಗಳನ್ನು ನಾವು ಸಮಗ್ರವಾಗಿ ಹತ್ತಿಟ್ಟು ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಸಾಧ್ಯತೆ ಇದೆ. ಆಮೇಲೆ ಇದು ಆದಮೇಲೆ 40-45 ದಿವಸದೊಳಗೆ ಕೈಲೇ ನಾವು ಇದನ್ನು ಕಸ ತೆಗೆಸಿದಪ್ಪ ಅಂತಂದ್ರೆ ಭಾಳಷ್ಟು ಕಸದ ಹೊಳೆ ಕಡಿಮೆಯಾಗಿ ಗಾತ್ರದಲ್ಲಿ ಹೆಚ್ಚಾಗಿ ಸಮತಟ್ಟವಾದ ಗಾತ್ರದಿರ್ತಕ್ಕಂಥ ಈರುಳ್ಳಿಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಇನ್ನು ಭಾಳ ಮಂದಿಗೆ ರಸಗೊಬ್ಬರ ಬಳಕೆ ಮಾಡೋದು ಗೊತ್ತಿದೆ, ಆದರೆ ಏನು ಮಾಡ್ತಾ ಇದ್ದಪ್ಪ ರೈತ ಬಾಂಧವರು ಅಂದ್ರೆ ಒಂದು DAP 1 ಎಕರೆಕಷ್ಟು ಉಗಿಬಿಡ್ತಾರೆ, 50 kg ಅಷ್ಟು. ಅದು ಎದುಕೋದಕ್ಕೆ ಪೋಷಕಾಂಶ ಸಾಲದಲ್ಲ, ಉಳ್ಳಾಗಡ್ಡಿ ಊಟ ಚೆನ್ನಾಗಿ ಬೇಕು. ಅದಕ್ಕೆ ಭೂಮಿಯ ಒಂದು ಫಲವತ್ತತೆಯನ್ನು ನೋಡಿಕೊಂಡು ಉಳ್ಳಾಗಡ್ಡಿ ಬಿತ್ತನೆ ಮಾಡಿದ ನಂತರ ತಾವು ಬಿತ್ತು ಮುಂದೆ ಈ ಒಂದು ದಯವಿಟ್ಟು ರೈತ ಬಂದು ತಿಳ್ಕೋಬೇಕು, ಸಾರಜನಕ ರಂಜಕ ಪೊಟ್ಯಾಷ್ ಅಂತ ಹೇಳ್ತೀವಿ ಸರ್ವೆ ಸಾಮಾನ್ಯವಾಗಿ. DAP ಇರತಕ್ಕಂಥದ್ದು ಸಾರಜನಕ ಮತ್ತು ರಂಜಕ ಅಷ್ಟೇ ಇರುತ್ತೆ, ಪೊಟ್ಯಾಷ್ ಗೊಬ್ಬರ ಇರೋದೇ ಇಲ್ಲ. ಒಂದು DAP ಒಂದು ಚೀಲ ಹಾಕಿಬಿಟ್ರೆ ಅದಕ್ಕೆ ಸಫಿಷಿಯೆಂಟ್ ಆಗಿಬಿಡ್ತೈತಿ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಆಮೇಲೆ ನೋಡ್ತಾರೆ ಗಡ್ಡೆಗಳು ಗಾತ್ರದಲ್ಲಿ ಭಾಳಷ್ಟು ಏರುಪೇರು ಕಾಣ್ತಾ ಇದ್ದಾವೆ, ಅಲ್ಲೆಲ್ಲೆಲ್ಲೆಲ್ಲೇ ಆಗಿಬಿಡುತ್ತೆ. ಯಾಕಂದ್ರೆ ಮಳೆ ಸಹಿತ ಬೆಳೆದಾಗ ಸಮತಟ್ಟವಾಗಿ ನಾವು ಈ ಪೋಷಕಾಂಶ ನಿರ್ವಹಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗುತ್ತೆ. ಅದರಲ್ಲಿ ಪೊಟ್ಯಾಷ್ ಗೊಬ್ಬರವನ್ನು ಬಳಕೆ ಮಾಡುವುದರಿಂದ ಹೆಚ್ಚು ಹೆಚ್ಚು ಗಾತ್ರವನ್ನು ಪಡೀಲಿಕ್ಕೆ, ದೊಡ್ಡ ದೊಡ್ಡ ಗಾತ್ರದ ಗಡ್ಡೆಗಳನ್ನು ಪಡೀಲಿಕ್ಕೆ ಮತ್ತು ಗಡ್ಡೆಗಳು ರೋಗದಿಂದ ಮುಕ್ತವಾಗಲಿಕ್ಕೆ ಈ ಪೊಟ್ಯಾಷ್ ಗೊಬ್ಬರ ಬಹಳ ಅವಶ್ಯಕತೆ. ಈ ಪೊಟ್ಯಾಷ್ ಗೊಬ್ಬರವನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಹೆಕ್ಟ್ರೆಗೆ ಸಾರಜನಕ, ರಂಜಕ, ಪೊಟ್ಯಾಷ್ ಈ ಒಂದು ರಸಗೊಬ್ಬರವನ್ನು ಪ್ರತಿಯೊಂದು ಹೆಕ್ಟೇರಿಗೆ 125 kg ನಾವು ಬಳಕೆ ಮಾಡಬೇಕು. ಅಂದರೆ ಇವತ್ತು ನಾನು ಹೇಳ್ತಾ ಇರೋದು ಪೊಟ್ಯಾಷ್ ಗೊಬ್ಬರವನ್ನು ಮೂಲ ಗೊಬ್ಬರವಾಗಿ

ಎಲ್ಲೆಲ್ಲಿ ಎಚ್ಚರಿಕೆಗಳನ್ನು ವಹಿಸಬೇಕು, ಮುಂಜಾಗ್ರತೆಯನ್ನು ವಹಿಸಬೇಕು, ಎಲ್ಲ ವಿಚಾರಗಳನ್ನು ತಾವು ಸವಿಸ್ತಾರವಾಗಿ ನಮ್ಮ ರೈತ ಬಾಂಧವರಿಗೆ ಧಾರೆ ಎರೆದಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಇದುವರೆಗೆ ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಸಂತ ಗಾಣಿಗೇರ್ ಅವರಿಂದ ಉಳ್ಳಾಗಡ್ಡಿ ಬೆಳೆಯ ಪ್ರಾಮುಖ್ಯತೆ ಕುರಿತು ಮಾತುಕತೆ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮಗೆ ಹಣ ಕಳೆದುಕೊಳ್ಳೋಕ್ಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರಲಿ, UPI ಸೇಫ್ ಇದೆ, ಆದರೆ ಯಾರಾದರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಕೇಳ್ರಪ್ಪೋ ಕೇಳ್ರಿ, ಇದೇ ಜನವರಿ 11, 12 ಮತ್ತು 13 ವಿಜಯಪುರದ ಹಿಟ್ನಳ್ಳಿ ಫಾರಂನ್ಯಾಗ ಕೃಷಿ ಮೇಳ ಐತಿ. ಹೇಳಿಲ್ಲಂದಿರಿ, ಕೇಳಿಲ್ಲಂದಿರಿ, ಕೇಳ್ರಪ್ಪೋ ಕೇಳ್ರಿ. ಏನಪ್ಪ ತಮ್ಮ, ಏನ್ ಡಂಗುರ ಸರಗತ್ತಾರಲ್ಲ ಊರಾಗ, ಹುಡುಗರ ಗದ್ದಲದಾಗ ಏನು ಕೇಳಲೇ ಇಲ್ಲ ನೋಡಪ್ಪ. ಏನೈತಪ್ಪ ಅದ? ಅಕ್ಕ, ಕೃಷಿ ಮೇಳದ ಡಂಗರ ಐತಿ ನೋಡವ ಅದು. ಹೌದ? ಏನು ಕೃಷಿ ಮೇಳ ಅಂದ್ರೆ ಎಲ್ಲೈತಿ? ವಿಜಯಪುರದ ಹಿಟ್ಟಳಿ ಫಾರ್ಮ್ನ್ಯಾಗ ಐತಿ ನೋಡಕ್ಕ ಅದು. ಹೌದೇನ? ಅಂತದ್ ಏನೇನ್ ಇರ್ತೈತಿ ಅದ್ರೊಳಗ ಕೃಷಿ ಮೇಳದಾಗ? ಕೃಷಿ ಮೇಳದಾಗ ಅಕ್ಕ, ಈ ವರ್ಷ ಆಹಾರ ಮತ್ತು ಪೌಷ್ಟಿಕ ಭದ್ರತೆಗಾಗಿ ಸುಸ್ಥಿರ ಕೃಷಿ ಎಂಬ ದೇವಾಕ್ಯದೊಂದಿಗೆ ಈ ಬಾರಿ ಕೃಷಿ ಮೇಳ ಹಮ್ಮಿಕೊಂಡಾರ ನೋಡಕ. ಹೌದ? ಮತ್ತ ಅಷ್ಟೇ ಅಲ್ಲಕ್ಕ, ಆಧುನಿಕ ಕೃಷಿ ತಂತ್ರಜ್ಞಾನದ ಮಾಹಿತಿ ಹಾಗೂ ಕೃಷಿ ವಸ್ತು ಪ್ರದರ್ಶನ ಕೂಡ ಐತಿ. ಇಷ್ಟೆಲ್ಲ ಅದಾವ ಅದ್ರೊಳಗ? ಮತ್ತೇನಾರು ಇರ್ಬೇಕಲ್ಲ? ಮತ್ತ ವಿಚಾರಗೋಷ್ಠಿಗಳದಾವ, ಕೃಷಿ ಸಲಹಾ ಕೇಂದ್ರಗಳು ಇರ್ತಾವ. ಒಟ್ಟ ಕೃಷಿ ಮೇಳದಾಗ ಕೃಷಿ ಸಂಬಂಧಿಸಿದ ಎಲ್ಲಾ ಮಾಹಿತಿ ಸಿಗ್ತೈತಿ ನೋಡಕ. ಬಾ, ಚಲೋ ಆಯ್ತು ಬಿಡಪ್ಪ, ನಿಮ್ ಮಾಮಾಗೂ ಹೇಳ್ತೀನಿ, ಎಲ್ಲರೂ ಹೋಗೋಣಪ್ಪ. ಆಯ್ತವಾಗ, ಎಲ್ಲಾರು ಕೂಡೇ ಹೋಗು ನೋಡು. ಕೇಳ್ರಪ್ಪೋ ಕೇಳ್ರಿ, ಇದೇ ಜನವರಿ 11, 12 ಮತ್ತು 13 ವಿಜಯಪುರದ ಹಿಟ್ನಳ್ಳಿ ಫಾರಂನ್ಯಾಗ ಕೃಷಿ ಮೇಳ ಐತಿ. ಹೇಳಿಲ್ಲಂದಿರಿ, ಕೇಳಿಲ್ಲಂದಿರಿ, ಕೇಳ್ರಪ್ಪೋ ಕೇಳ್ರಿ. ಕೆಳಗರೆ ಇದೊಂದು ಪ್ರಕಟಣೆ. ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಬಯಲಿನಲ್ಲಿ ಬಯಲಾದ ದಿನ ಪೌಷ ಮಾಸದ ಶುಕ್ಲಪಕ್ಷದ ಏಕಾದಶಿ ತನ್ನಿಮಿತ್ತವಾಗಿ ಗುರು ಆರಾಧನಾ ಮಹೋತ್ಸವವನ್ನು ದಿನಾಂಕ 8, 9, 10 ಶ್ರೀ ಷಣ್ಮುಖ ಶಿವಯೋಗಿಗಳ ಗುರುದೇವಾಶ್ರಮ ಅಥರ್ಗಾ ತಾಲೂಕಿಂಡಿ ಇಲ್ಲಿ ಏರ್ಪಡಿಸಲಾಗಿದ್ದು, ಆಸಕ್ತರು ಭಾಗವಹಿಸಲು ಈಶಪ್ರಸಾದ ಸ್ವಾಮೀಜಿ ಷಣ್ಮುಖ ಶಿವಯೋಗಿಗಳ ಗುರುದೇವಾಶ್ರಮ ಅಥರ್ಗ ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗದಗ ಬೆಟಗೇರಿಯ ಮಾರುತ್ಯಪ್ಪ ಬಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸನಾದಿ ವಾದನ 4 ಮಾತ್ರ 3 ತಾಳ್ ದರ್ಬಾದ್ರಿ ರಾಗ್.